ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೆ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಕೃಷಿ ಮಾಹಿತಿ ಕೇಳೋಣ. ತೋಟದ ಬೆಳೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ಅಡಿಕೆ, ಬಾಳೆ, ತೆಂಗು, ಕರಿಮೆಣಸು, ಕೊಕ್ಕೋ ಇಂತಹ ಬೆಳೆಗಳಿಗೆ ನೀರನ್ನು ಹಿತಮಿತವಾಗಿ ನಾವು ಕೊಡಬೇಕಾಗ್ತದೆ. ಬೇಸಿಗೆಯಲ್ಲಿ ನೀರು ಕಡಿಮೆಯಾಗಬಾರ್ದು, ಮಳೆಗಾಲದಲ್ಲಿ ಹೆಚ್ಚು ಕೂಡ ಆಗಬಾರ್ದು. ಅಂದರೆ ಯಾವುದೇ ಸಂದರ್ಭದಲ್ಲಿ ಗಿಡದ ಬುಡದಲ್ಲಿ ನೀರು ನಿಲ್ಲುವ ಹಾಗೆ ಇರಬಾರ್ದು. ಹಾಗಾಗಿ ಸೂಕ್ತ ಬಸಿಗಾಲುವೆಗಳನ್ನು ತೋಡಿ ಹೆಚ್ಚಾಗಿರುವಂತಹ ನೀರು ಬಸಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಹೇಳುವುದು. ಹೀಗೆ ಬಸಿಗಾಲುವೆಯನ್ನು ಮಾಡುವುದರಿಂದ ಅನೇಕ ಅನುಕೂಲಗಳಾಗ್ತವೆ. ಅಡಿಕೆ, ತೆಂಗು, ಕರಿಮೆಣಸು ಮತ್ತು ಬಾಳೆ ಬೆಳೆಗಳಿಗೆ ತಾಯಿ ಬೇರು ಇರುವುದಿಲ್ಲ, ತಂತು ಬೇರು ಅಥವಾ ಕವಲು ಬೇರುಗಳು ಹೆಚ್ಚಾಗಿರುವಂತಹದ್ದು. ಹಾಗಾಗಿ ಪೋಷಕಾಂಶ, ನೀರು, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರಿಕೊಂಡು ಆಹಾರ ಉತ್ಪಾದನೆಯಲ್ಲಿ ಸಹಕರಿಸುವುದಕ್ಕೆ ಇಂತಹ ಕವಲು ಬೇರುಗಳಿಗೆ ಮಣ್ಣಿನಲ್ಲಿ ಬಿಸಿಯಾದಂತಹ ವಾತಾವರಣ ಬೇಕಾಗ್ತದೆ. ನೀರನ್ನು ಬಸಿಯುವುದರಿಂದ ಬೇರಿನ ಸುತ್ತಮುತ್ತ ಬಿಸಿಯ ವಾತಾವರಣ ಉಂಟಾಗಿ ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವ ರೀತಿಯಲ್ಲಿ ಪೋಷಕಾಂಶಗಳನ್ನು ಪರಿವರ್ತಿಸುವ ಕೆಲಸ ಮಾಡುವ ಬ್ಯಾಕ್ಟೀರಿಯಾಗಳಿಗೆ ಪೂರಕ ಸನ್ನಿವೇಶ ಒದಗಿಸಿದ ಹಾಗಾಗ್ತದೆ. ಬೇರುಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೆಲದಲ್ಲಿರುವ ಜಲಮಟ್ಟದವರೆಗೆ ಬೆಳೀತದೆ. ಜಲಮಟ್ಟವು ಸ್ವಲ್ಪ ಆಳವಾಗಿದ್ದರೆ ಮಳೆಗಾಲದಲ್ಲಿಯೂ ಬೇರುಗಳು ಹೆಚ್ಚು ಆಳಕ್ಕೆ ಪಸರಿಸುತ್ತವೆ. ಇದರಿಂದಾಗಿ ಬೇರುಗಳ ಬೆಳವಣಿಗೆ ಚೆನ್ನಾಗಿಯಾಗಿ ಬೇಸಿಗೆಯಲ್ಲಿ ನೆಲದ ಮೇಲ್ಪದರ ಒಣಗಿದರೂ ಮಣ್ಣಿನಲ್ಲಿರುವ ಹೆಚ್ಚಿನ ತೇವಾಂಶವನ್ನು ಆಳದಲ್ಲಿರುವ ಬೇರುಗಳು ಹೀರಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ವ್ಯವಸ್ಥೆಯು ಸಸ್ಯಗಳ ಬೇರು ವಲಯಕ್ಕೆ ಬೇಕಾಗುವಂತಹ ಆಮ್ಲಜನಕ ಪೂರೈಕೆಗೆ ನೆರವಾಗ್ತವೆ. ಜೊತೆಗೆ ಮರಗಿಡಗಳ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯವೂ ಕೂಡ ಹೆಚ್ಚಿ ಉತ್ಪಾದಕತೆಯೂ ಕೂಡ ಹೆಚ್ಚಾಗ್ತದೆ. ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಂದರ್ಭವಿದ್ದರೆ ಸೂಕ್ತ ಬಸಿಗಾಲುವೆಯನ್ನು ಮಾಡಿದಾಗ ಹೆಚ್ಚು ಇಳುವರಿ ಬರುವುದನ್ನು ನಮ್ಮ ರೈತರು ಗಮನಿಸಿರಬಹುದು. ಹಾಗೆಯೇ ಭತ್ತದ ಗದ್ದೆಯ ಬದುಗಳ ಮೇಲೆ ನೆಟ್ಟಿರುವಂತಹ ತೆಂಗಿನ ಮರವು ಹೆಚ್ಚಿನ ಇಳುವರಿ ನೀಡುವುದನ್ನು ರೈತರು ಗಮನಿಸಿರಬಹುದು. ಹೆಚ್ಚಾದ ನೀರು ಚೆನ್ನಾಗಿ ಬಸಿದು ಹೋಗುವುದಕ್ಕೆ ಸಮರ್ಪಕ ವ್ಯವಸ್ಥೆ ಇಲ್ಲದೇ ಇದ್ದಾಗ ಬೇರುಗಳ ಉಸಿರಾಟಕ್ಕೆ ತೊಂದರೆ ಉಂಟಾಗಿ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿ ಕುಂಠಿತವಾಗಬಹುದು. ಮರಗಳ ಬುಡಕ್ಕೆ ಹೊಸ ಕೆಂಪು ಮಣ್ಣನ್ನು ಹಾಕುವಂತಹ ಪದ್ಧತಿಯು ಕೂಡ ಚಾಲ್ತಿಯಲ್ಲಿದೆ. ಹೀಗೆ ಹಾಕಬೇಕಿದ್ರೆ ಮರಳು ಮಿಶ್ರಿತ ಮಣ್ಣಾಗಿದ್ದರೆ ಒಳ್ಳೆಯದು. ಅಂಟು ಮಣ್ಣಾದರೆ ಮತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಎದುರಾಗಬಹುದು. ಸಾಂಪ್ರದಾಯಿಕ ಬಸಿಗಾಲುವೆಯ ಬದಲಿಗೆ ತೂತುಗಳನ್ನು ಹೊಂದಿರುವಂತಹ PVC ಪೈಪ್ಗಳನ್ನು ಮಣ್ಣಿನ ಅಡಿಯಲ್ಲಿ ಹಾಕುವ ಭೂಗತ ಬಸಿಗಾಲುವೆ ವ್ಯವಸ್ಥೆಯನ್ನು ಈಗಾಗಲೇ ಕೆಲವೊಂದು ಅಡಿಕೆ ತೋಟಗಳಲ್ಲಿ ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಇದರಲ್ಲಿ ಆರಂಭಿಕ ವೆಚ್ಚ ಸ್ವಲ್ಪ ಹೆಚ್ಚು ಅಂತ ಅನಿಸಿದರೂ ಕೂಡ ನಿರ್ವಹಣಾ ವೆಚ್ಚ ಬಹಳ ಕಡಿಮೆ ಇರುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳಬಹುದು. ಬಸಿಗಾಲುವೆ ಎಷ್ಟು ಅಂತರದಲ್ಲಿ ಇರಬೇಕು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಮಣ್ಣಿನ ಗುಣಧರ್ಮ, ಜಲಮಟ್ಟ, ವಾರ್ಷಿಕ ಮಳೆಯ ಪ್ರಮಾಣ, ಜಮೀನಿನ ಇಳಿಜಾರು ಮತ್ತು ಯಾವ ಬೆಳೆ

ಶಾಂತಿ, ಭೂಮಿ ಮತ್ತು ಆಹಾರ. ಫ್ರಾನ್ಸ್ನಲ್ಲಿನ ಆಹಾರ ಕೊರತೆಯೇ ಫ್ರೆಂಚ್ ಕ್ರಾಂತಿಗೆ ಮುಖ್ಯ ಕಾರಣ. ಆಹಾರ ಸಿಗೋದು ನಿಂತು ಹೋದರೆ ಕಿಚ್ಚು ಹೊತ್ಕೊಳ್ಳೋದಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಮಗೆ ಆರೋಗ್ಯಕರ ಸಮಾಜ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂದರೆ ಎಲ್ಲರಿಗೂ ತುತ್ತು ಅನ್ನ ಸಿಗಬೇಕು, ಎಲ್ಲರ ಹೊಟ್ಟೆನೂ ತುಂಬಬೇಕು. ಯಾಕಂದರೆ ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇನ್ನು ಕೇವಲ 60 ವರ್ಷಗಳಿಗಾಗೋಷ್ಟು ಕೃಷಿ ಮಣ್ಣು ಉಳಿದಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಈ ಹೇಳಿಕೆ ಕೊಟ್ಟಿದ್ದು 10 ವರ್ಷಗಳ ಹಿಂದೆ. ಅಂದರೆ ಇನ್ನು ಕೇವಲ 50 ವರ್ಷಗಳಲ್ಲಿ ಗಂಭೀರ ಆಹಾರ ಬಿಕ್ಕಟ್ಟು ಉಂಟಾಗುತ್ತೆ. ದೊಡ್ಡ ಪ್ರಮಾಣದ ಕ್ಷಾಮ ಕಟ್ಟಿಟ್ಟ ಬುತ್ತಿ. ಮಣ್ಣು ಒಂದು ಜೀವಂತ ಪದಾರ್ಥ, ಅದರಲ್ಲಿ ಅನೇಕ ಜೀವಿಗಳಿವೆ. ಆ ಜೀವಿಗಳನ್ನು ಕೊಂದು ಹಾಕಿದ್ರೆ ಮಣ್ಣು ಆರೋಗ್ಯಕರವಾಗಿ ಇರೋದಿಲ್ಲ, ಮಣ್ಣು ಜೀವಂತವಾಗಿರೋದಿಲ್ಲ. ಮಣ್ಣು ಸತ್ತರೆ ಉಳಿದೆಲ್ಲವೂ ಸಾಯ್ತವೆ, ನಾವು ಕೂಡ. ನಾವು ಈಗ ಇದನ್ನು ಸರಿಪಡಿಸೋದಕ್ಕೆ ಶುರು ಮಾಡಿದ್ರೆ ಮುಂದಿನ 15-25 ವರ್ಷದಲ್ಲಿ ಒಂದು ಮಟ್ಟಿಗೆ ಸುಧಾರಿಸ್ಕೊಳ್ಬಹುದು. ನಾವು ಈಗ ಇರೋ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು. ಆದರೆ ಇದನ್ನು ಇನ್ನು 30-40 ವರ್ಷಗಳವರೆಗೆ ಹೀಗೆ ಬಿಟ್ಟು ನಂತರ ಪ್ರಯತ್ನಿಸಿದರೆ ಮಣ್ಣನ್ನು ಪುನಶ್ಚೇತನಗೊಳಿಸೋದಕ್ಕೆ 150-200 ವರ್ಷಗಳು ಬೇಕಾಗತ್ತೆ. ಇದು ಜವಾಬ್ದಾರಿಯ ಕ್ಷಣ. ಮನುಷ್ಯರಾಗಿ ನಾವು ಈಗ ಎಚ್ಚೆತ್ಕೊಂಡು ಇದನ್ನು ಬದಲಾಯಿಸಬೇಕು. ಮಣ್ಣು ಮನುಷ್ಯ ಜೀವನ ಮತ್ತು ಜೀವರಚನೆಗೆ ಆಧಾರ. ಮನುಷ್ಯನ ಹೊಟ್ಟೆ ತುಂಬಿಸೋದಕ್ಕೆ ಪ್ರಕೃತಿಯ ನಾಶ ಮಾಡೋದು ತಪ್ಪು. ಯಾಕಂದರೆ ಅದು ಈ ಭೂಮಿಯ ಸ್ಥಿರತೆಗೆ ಅಪಾಯವನ್ನುಂಟು ಮಾಡುತ್ತೆ. ಅಂದರೆ ಇಲ್ಲಿರುವ ಎಲ್ಲ ಜೀವಿಗಳಿಗೂ ಜೀವನಾಧಾರಕ್ಕೆ ಅಪಾಯ. ಹಾಗಾಗಿ ನಾವೀಗ ಮಣ್ಣಿನ ರಕ್ಷಣೆ ಮಾಡಲೇಬೇಕು. ಹಾಗಿದ್ರೆ ಅಭಿವೃದ್ಧಿಯನ್ನು ಸ್ಥಗಿತಗೊಳಿಸ್ಬೇಕಾ? ಅದು ಹಾಗಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಮೂಲ ಸೌಲಭ್ಯಗಳನ್ನು ಹಾಳು ಮಾಡಬಾರ್ದು. ನದಿ, ಕೆರೆ, ಕಡಲು, ಕರಾವಳಿ, ಅಂತರ್ಜಲ, ಅರಣ್ಯಗಳು, ಇವು ನಮ್ಮ ಅಸಲಿ ಸೌಲಭ್ಯಗಳು. ಇವುಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು ಅಷ್ಟೆ. ಅಂದರೆ ಈ ಮಣ್ಣನ್ನು ರಕ್ಷಿಸೋದು ಹೇಗೆ? ಸಾವಯವ ಕೃಷಿ. ತುಂಬ ಇಳುವರಿ ಪಡೆಯೋದ್ರ ಸಲುವಾಗಿ ಎಲ್ಲರೂ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಿದ್ದಾರೆ. ಅದರಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋದು ನಮ್ಮ ಕಣ್ಣು ಮುಂದೆನೇ ಇದೆ. ಆದ್ರಿಂದ ಹೆಚ್ಚಾಗಿ ಸಾವಯವ ಕೃಷಿಯನ್ನು ಮಾಡಬೇಕು. ಎರಡನೇದು, ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡಬೇಕು. ಇದರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗುತ್ತೆ, ಮಣ್ಣು ಉಳಿಯುತ್ತೆ, ಮತ್ತು ಜಾಗತಿಕ ತಾಪಮಾನ ಕೂಡ ಕಡಿಮೆ ಆಗುತ್ತೆ. ಕಸದ ವಿಲೇವಾರಿ ಸರಿಯಾಗಿ ಆಗಬೇಕು. ಒಣ ಕಸ ಮತ್ತು ಹಸಿ ಕಸವನ್ನು ಬೇರೆ ಮಾಡಬೇಕು. ಮತ್ತು ಹಸಿ ಕಸವನ್ನು ನಾವು ಉಪಯೋಗಿಸ್ಕೊಂಡು ಅದರಿಂದ ಸಾವಯವ ಗೊಬ್ಬರ ಕೂಡ ಮಾಡಬಹುದು. ಮರುಬಳಕೆ ಮತ್ತು ಮರು ಉತ್ಪಾದನೆ. ಯಾವುದೆಲ್ಲ ವಸ್ತುಗಳು ಪುನಃ ಬಳಕೆ ಮಾಡಬಹುದೋ ಅದನ್ನು ಆದಷ್ಟು ಪುನರ್ಬಳಕೆ ಮಾಡೋಣ. ಮತ್ತು ಮರು ಉತ್ಪಾದನೆ ಆಗುವಂಥ ವಸ್ತುಗಳನ್ನು ಫ್ಯಾಕ್ಟ್ರಿಗೆ ತಲುಪಿಸುವ ಮೂಲಕ ಪುನರ್ಬಳಕೆ ಮಾಡೋಣ. ಇನ್ನೊಂದು, ಮುಖ್ಯವಾಗಿ ಪರಿಸರ ನಾಶಕ್ಕೆ ಕೇವಲ ಕೃಷಿಯಾಗಲಿ ಅಥವಾ ನಾವು ಹಾಕುವಂಥ ವಿಷಯುಕ್ತ ಅಂಶವಾಗಲಿ ಕಾರಣ ಅಲ್ಲ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಮತ್ತು ಮಣ್ಣು ಮಾಫಿಯ ಕೂಡ ಕಾರಣ. ಮಣ್ಣಿನ ಮಾಫಿಯಾ ನಡೆಯೋದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ಮೊದಲೆಲ್ಲ ಹೆಚ್ಚಾಗಿ ಕೂಟು ಕುಟುಂಬಗಳಿರ್ತಾ ಇದ್ವು. ಎಲ್ಲರೂ ಒಂದೇ ಕಡೆ ಹಳ್ಳಿಯಲ್ಲಿ ಇರ್ತಾ ಇದ್ವಿ, ಸರಳ ಜೀವನ ನಡೆಸ್ತಾ ಇದ್ವಿ. ಈಗ ನಗರೀಕರಣದ ಪರಿಣಾಮ ಎಲ್ಲರೂ ಹಳ್ಳಿಗಳನ್ನು ಬಿಟ್ಟು ನಗರದ ಕಡೆ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಪಡೆಯುವಂಥ ಶಿಕ್ಷಣ ನಮ್ಮನ್ನು ಮರಳಿ ಹೋಗಲು ಬಿಡಲ್ಲ. ನಾವು ನಗರದಲ್ಲೇ ಕೆಲಸ ಮಾಡ್ಕೊಂಡಿರಬೇಕಾಗತ್ತೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬೇಕು. ಕಟ್ಟಡ ಅಂದಮೇಲೆ ಅಲ್ಲಿ ಪೀಠೋಪಕರಣಗಳು ಇರಲೇಬೇಕು. ಅದರಿಂದ ಮರ ಗಿಡಗಳನ್ನು ಕಡಿಯೋದು, ಮಣ್ಣು ಮಾಫಿಯಾ, ಮಣ್ಣು ಸಾಗಾಣಿಕೆ ಇದೆಲ್ಲ ಹೆಚ್ಚಾಗ್ತಾ ಇದೆ. ಆತಂಕದ ಇನ್ನೊಂದು ಮಗ್ಗುಲನ್ನು ಈಗ ನೋಡೋಣ. ಇಡೀ ವಿಶ್ವವೇ ಅಪಾಯದ ಅಂಚಿಗೆ ಹೊರಳುತ್ತಿದೆ. ಶತಾಯಗತಾಯ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆ ವರ್ಷದುದ್ದಕ್ಕೂ 20ಕ್ಕೂ ಹೆಚ್ಚು ಬಗೆಯ ಪರಿಸರ ದಿನಗಳನ್ನು ಘೋಷಿಸಿದೆ. ಕೆರೆ ಸರೋವರಗಳ ದಿನ, ಜೀವ ವೈವಿಧ್ಯ ರಕ್ಷಣಾ ದಿನ, ಸಾಗರ ದಿನ, ಆವಾಸ ದಿನ, ಪರ್ವತ ದಿನ, ಅರಣ್ಯ ದಿನ, ಹೀಗೆ. ನಮ್ಮ ದೇಶ ಕೂಡ ಇಂಥ 4-6 ಪರಿಸರ ಸಂಬಂಧಿ ದಿನಗಳನ್ನು ಆಚರಣೆ ಮಾಡಬೇಕು ಅಂತ ಕರೆ ನೀಡಿದೆ. ಶ್ರೀಮಂಡಾಲ ಸಿಂಗಾರಾಡೆಡು ಭೂಮಿಗೆ ಕೀರುತಿ ಬಂಗಾರ ತೆನೆ.